संबल पेंशन से सुरक्षित उनका कर। कृषि एवं किसान कल्याण मंत्रालय भारत सरकार द्वारा जनहित में जारी। ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಈಗ ಕೇಳೋಣ ಭಕ್ತಿ ಗೀತೆಗಳನ್ನು. ಮೊದಲಿಗೆ ಎಷ್ಟು ದಿವಸ ಹೀಗೆ ಕಳೆಯಲು, ಮಂಜುಳಾ ಗುರುರಾಜ್ ಹಾಡಿರುವ ಅಂಬಾಬಾಯಿ ಅವರ ರಚನೆ. ಅಂಬಾಬಾಯಿ ಅವರ ರಚನೆಯನ್ನು ಕೇಳಿದಿರಿ. ಇದೀಗ ಎಂ ಬಾಲಮುರಳಿ ಕೃಷ್ಣ ಹಾಡಿರುವ ಪುರಂದರದಾಸರ ಕೀರ್ತನೆ, ರಾಮಕೃಷ್ಣರು ಮನೆಗೆ ಬಂದರು ಬಾಗಿಲ ತೆರೆಯಿರು. ರಾಮಕೃಷ್ಣರು ಮನೆಗೆ ಬಂದರು ಬಾಗಿಲ ತೆಗೆಯಿರು, ಕಾಮಧೇನು ಬಂದಂತಾಯಿತು ವರವ ಬೇಡಿರೋ. ರಾಮಕೃಷ್ಣರು ಮನೆಗೆ ಬಂದರು ಬಾಗಿಲ ತೆಗೆಯಿರೋ, ಕಾಮಧೇನು ಬಂದಂತಾಯಿತು ವರವ ಬೇಡಿರೋ. ಚಂಡು ಬೊಗರಿ ಚಿನ್ನ ಕೋಲು ಸಜ್ಜುಗವಾಲುಪಿ, ಚಂಡು ಬೊಗರಿ ಚಿನ್ನ ಕೋಲು ಸಜ್ಜುಗವಾಲುಪಿ, ದುಂಡು ಮಲ್ಲಿಗೆ ಮುಡಿದು ಕೊಳಲ ನುದುತ ನಾಡುತ, ದುಂಡು ಮಲ್ಲಿಗೆ ಮುಡಿದು ಕೊಳಲ ನುದುತ ನಾಡುತ, ಹೆಂಡು ಪೆಣ್ಗಲ ಮುದ್ದು ಮುಖದ ಸೊಬಗು ನೋಡುತ್ತ, ಹಿಂಡು ಪೆಂಗಲ ಮುದ್ದು ಮುಖದ ಸೊಬಗು ನೋಡುತ್ತ ಚೆಂಡು ಮಾಡಿ ಬಾಲೆಯರೊಡನೆ ಸರಸವಾಡುತ್ತ ಚೆಂಡು ಮಾಡಿ ಬಾಲೆಯರೊಡನೆ ಸರಸವಾಡುತ್ತ ರಾಮಕೃಷ್ಣರು ಮನೆಗೆ ಬಂದರು ಬಾಗಿಲ ತಗಿಯಿರು ಕಾಮಧೇನು ಬಂದಂತ ಇದು ವರವ ಬೇಡಿರು ರಾಮಕೃಷ್ಣರು ಮನೆಗೆ ಬಂದರು ಬಾಗಿಲ ತಗಿಯಿರು ಕಾಮಧೇನು ಬಂದಂತ ಇದು ವರವ ಬೇಡಿರು ಮಕರ ಕುಂಡಲ ನೀಲ ಮುತ್ತಿನ ಬಾವುಲಿಡುತ್ತಲಿ ಕಂಕಣ ಹಾರ ತೋಳ ಬಂದಿ ತೊಡುಗೆ ತೊಡುತ್ತಲಿ ಮಕರ ಕುಂಡಲ ನೀಲ ಮುತ್ತಿನ ಬಾವುಲಿಡುತ್ತಲಿ ಕಂಕಣ ಹಾರ ತೋಳ ಬಂದಿ ತೊಡುಗೆ ತೊಡುತ್ತಲಿ ಸುಕುಮಾರ ಸುಂದರವಾದ ಉಡುಗೆಯುಡುತ್ತಲಿ ಸುಕುಮಾರ ಸುಂದರವಾದ ಉಡುಗೆಯುಡುತ್ತಲಿ ಮುಖದ ಕಮಲ ಮುಗುಳು ನಗೆಯ ಸುಖವ ಕೊಡುತ್ತಲೀ ಮುಖದ